ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಗುರುವಾರ ಸಂಜೆ ಕೃಷಿ ಕಾರ್ಯಕ್ರಮದಲ್ಲಿ ಬಿತ್ತರವಾಗಲಿವೆ. ಪರಿಸರ ಪ್ರಿಯ ಕೃಷಿಗೆ ಮಾರ್ಗದರ್ಶಿ ವಿಚಾರಗಳನ್ನು ತಿಳಿಸುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಸಿದ್ಧಿವಿನಾಯಕ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480707. ಷರತ್ತುಗಳು ಅನ್ವಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಹಾಗೂ ಎರೆಹುಳು ಘಟಕ ನಿರ್ವಹಣೆಗಾಗಿ ಕೆಲವು ಸೂತ್ರಗಳು. ಚಿಕ್ಕಮಲ್ಲಿಗವಾಡದ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಪ್ರಗತಿಪರ ರೈತ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ರೈತ ಬಾಂಧವರೇ ನಮಸ್ಕಾರ. ಇವತ್ತ ನಮ್ಮ ಜೊತೆಗೆ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರವರು ಇದ್ದಾರೆ. ಧಾರವಾಡ ತಾಲೂಕು ಚಿಕ್ಕಮಲ್ಲಿಗವಾಡದವರು, ಒಬ್ಬ ಮಾರ್ಗದರ್ಶಿ ರೈತರು, ಪ್ರಗತಿಪರ ರೈತರು, ರಾಷ್ಟ್ರ ಪ್ರಶಸ್ತಿ ವಿಜೇತ ರೈತರು. ಬಿ ಎ ಪದವೀಧರಾಗಿದ್ದು ಕೂಡ ನನಗೆ ಸ್ವಾವಲಂಬಿ ಜೀವನ ಬೇಕು ಅಂಥೇಳಿ ಬಂದಿರೋ ಉದ್ಯೋಗಗಳನ್ನು ಕೂಡ ತಿರಸ್ಕರಿಸಿ ಅವರು ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತುಂಬ ಅನುಭವಿ ಕೃಷಿಕರಾಗಿದ್ದಾರೆ, ಯಶಸ್ವಿ ಕೃಷಿಕರಾಗಿದ್ದಾರೆ, ಒಬ್ಬ ಉದ್ಯಮಿಯಾಗಿ ಕೃಷಿಯಲ್ಲಿ ಬೆಳೆದಿದ್ದಾರೆ. ಅವರ ಒಂದು ಬದುಕು ಹೇಗಿದೆ, ಹೇಗೆ ಅವರು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ, ಯಾಕಂದ್ರೆ ನಾವು ಒಬ್ಬ ಯಶಸ್ವಿ ಆದಂತಹ ರೈತರ ಬದುಕನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆದ್ರೆ ನಮಗೂ ಕೂಡ ಒಂದು ಉತ್ಸಾಹ ಬರ್ತದೆ, ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕಲ್ಲ ಅಂತೇಳಿ. ಆ ನಿಟ್ಟಿನೊಳಗೆ ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ. ನಮ್ಮ ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡ್ಕೊಡ್ತೀರಾ? ತಮ್ಮ ಊರು ಯಾವುದು, ತಮ್ಮ ಹಿನ್ನೆಲೆ ಏನು, ತಮ್ಮ ತಂದೆಯವರು ಏನ್ ಮಾಡ್ತಾ ಇದ್ರು? ನಾವು ಚಿಕ್ಕಮಲ್ಲಿಗವಾಡ ಗ್ರಾಮದವರು, ಧಾರವಾಡದಿಂದ 7 ಕಿಲೋಮೀಟರ್. ನಾವಿಬ್ರು ಬಿ ಎ ಪದವೀಧರ ಅಣ್ಣ ತಮ್ಮ ಇದ್ದೀವಿ. ಅವ್ರು ನಮ್ಮ ತಮ್ಮ ಬಂದು ಚೆನ್ನಪ್ಪ ವಿರೂಪಾಕ್ಷಪ್ಪ ಹುಚ್ಚಯ್ಯನವರು ಅಂತೇಳಿ. ನಾವಿಬ್ರು ಕೃಷಿ ಚಟುವಟಿಕೆ ಒಳಗನ ನಾವು ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ. ನಮ್ಮಪ್ಪಾರ್ ಒಂದು ವೆಟರ್ನರಿ ಡಿಪಾರ್ಟ್ಮೆಂಟ್ ಅಂದ್ರೆ ಪಶು ಇಲಾಖೆದೊಳಗೆ ಅಟೆಂಡರ್ ಇದ್ರು, ನವಲಗುಂದ ತಾಲೂಕು ಆರ್ಯಕುರಟ್ಟಿ ಒಳಗೆ. ನಮ್ದೆಲ್ಲ ಶಿಕ್ಷಣ ಎಲ್ಲ ಅಲ್ಲೇ ಆಯ್ತು, ಆರ್ಯಕುರಟ್ಟಿ ಒಳಗೆ ಆಯ್ತು. ಶಿಕ್ಷಣದೊಳಗೆ ಸ್ವಲ್ಪ ಹಿಂದೆ ಬಿದ್ದೀವಿ, ಪಾಸ್ ಆದ್ವಿ, ಆರ್ಡಿನರಿ ಪಾಸ್ ಆದ್ವಿ. ನಮ್ಮ ದುರಾದೃಷ್ಟ, ನಾವು ಯಾವುದೇ ಸರ್ಕಾರಿ ನೌಕರಿಗೆ ಹೋಗುವಂತ ಎಲಿಜಿಬಲ್ ಆಗ್ಲಿಲ್ಲ. ಮತ್ತೆ ಇನ್ನೇನ್ ಮಾಡೋದು, ಅದೃಷ್ಟ ಅನ್ರಲ್ಲ. ಹ್ಞೂ, ಈಗ ಅದೃಷ್ಟ, ಅವಾಗ ದುರಾದೃಷ್ಟ, ಈಗ ಅದೃಷ್ಟ, ದೊಡ್ಡ ಅದೃಷ್ಟ. ಈಗ ಮೊದಲೇ ಪ್ರಾಸ್ತಾವಿಕವಾಗಿ ಹೇಳ್ಬಿಡ್ತೀನಿ, ನಾನು ಅಕಸ್ಮಾತ್ ಈಗ ಬಿ ಎ ಪದವೀಧರ ಅದನಿಲ್ಲ. ನಾ ಬಿ ಎ ಪದವೀಧರಾಗಿ ಒಂದು ಸರ್ಕಾರಿ ನೌಕರಿಗೆ ಹೋಗಿದ್ರೆ ಅಪಾರ್ಟ್ಮೆಂಟ್ಗೆ ಒಂದು 18,000-20,000, ರಿಟೈರ್ಮೆಂಟ್ಗೆ ಒಂದು 30,000-40,000, ಬೇಡ ಒಂದು 60,000 ರೂಪಾಯಿ ಆಗ್ತಿತ್ತು. ನಾವು ಒಪ್ಕೊಂತೀನಿ ಆ ಮಾತು. ಇವತ್ತಿನ ದಿನಕ್ಕೆ ನಂದು ಎವ್ರಿ ಮಂತ್ 90,000 ಪಗಾರ ನಂದು ಪ್ರತಿ ತಿಂಗಳ ಆದಾಯ. ಯಾಕೆಂತಂತಂದ್ರೆ ಅದು ನನಗೆ ಅದು ಸಿಕ್ಕಿಲ್ಲ ಅಂತೇಳಿ ನಾನು ಅದನ್ನು ಮನಸ್ಸಿಗೆ ಮಾಡಿಕೊಂಡು ಅದ್ರ ಮ್ಯಾಗೆ ನಾನು ಕ್ಷೀಣತೆ ಹೊಂದಿ ನಾನು ಅದ್ರ ಬಗ್ಗೆನೂ ಯೋಚನೆ ಮಾಡಿದ್ನಿ ಅಂತಂದ್ರೆ ನಾನು ಇವತ್ತು ಈ ರೇಡಿಯೋ ಕೇಂದ್ರಕ್ಕೆ ಬಂದು ನನ್ನ ಅನುಭವಗಳನ್ನು ತಮ್ಮೊಂದಿಲೆ ಹಂಚಿಕೊಳ್ಳಲಿಕ್ಕೆ ಆಗ್ತಿದ್ದಿಲ್ಲ. ಇದು ನನಗೆ ಏನೋ ಒಂದು ವರದಾನ ಆಯ್ತೋ ಶುಭದಾನ ಆಯ್ತೋ ಏನಂತ ಗೊತ್ತಾಗದಾರೆ ನಾನು. ಬಸವರಾಜ್, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ರೋಮಾಂಚನ ಆಗ್ತಾ ಇದೆ. ಯಾಕಂದ್ರೆ ಗಾಂಧೀಜಿ ಒಂದು ಕನಸು ಕಂಡಿದ್ರು, ನಮ್ಮ ಹಳ್ಳಿಗಳು ಬೆಳಿಬೇಕು, ಹಳ್ಳಿಗಳು ಉದ್ಧಾರ ಆಗಬೇಕು, ಅಲ್ಲಿ ಏನಿದೆಲ್ಲ ಅಲ್ಲಿ ಉದ್ಯಮಗಳು ಸಾಯಬಾರ್ದು, ಆ ಉದ್ಯಮಗಳು ಬೆಳಿಬೇಕು, ಅಲ್ಲಿ ಮಣ್ಣಿನ ವಾಸನೆ ಬರ್ತಾ ಇರಬೇಕು, ಹಸುಗಳು ಇರಬೇಕು, ಕುರಿ ಕೋಳಿಗಳು ಇರಬೇಕು, ಅಂದ್ರೆ ಬದುಕು ಒಂದು ಯಾವಾಗಲೂ ಲವಲವಿಕೆಂದಿರುವಂತಹ ಒಂದು ಹಳ್ಳಿ ಬದುಕು ನಮ್ಮ ಭಾರತ ದೇಶದ ಆಗ್ಬೇಕು ಅಂತ ಅವರ ಕನಸಿತ್ತು. ನೀವು ಆ ಒಂದು ಕನಸಿನ ಒಂದು ನನಸಿನ ರೂಪವಾಗಿ ನಿಮ್ಮಂಥವ್ರು ಇರೋದ್ರಿಂದ ಇವತ್ತು ಹಳ್ಳಿಗಳಲ್ಲಿ ಸಾಕಷ್ಟು ಒಂದು ಆನಂದ, ಒಂದು ಲವಲವಿಕೆ, ಒಂದು ಜೀವಂತಿಕೆ ಗೋಚರ ಆಗ್ತಾ ಇದೆ. ಈಗ ನೀವು ಪದವಿ ಮುಗಿಸ್ಕೊಂಡ ನಂತರ ನಿಮ್ಗೆ ನೌಕರಿ ಪ್ರಯತ್ನ ಮಾಡಿದ್ರಿ ಆಗಲಿಲ್ಲ, ಅಥವಾ ನೌಕರಿ ಹೋಗಂತ ಅಪ್ಪಾಜಿ ಅಂದರು, ಅದಕ್ಕೆ ಪರೀಕ್ಷೆ ಬರೀರಿ ಅಂದರು, ಆದ್ರೆ ನೀವು ಅದನ್ನು ಮನಸ್ಸು ಮಾಡಲಿಲ್ಲ, ನೀವು ಕೃಷಿ ಮಾಡಬೇಕು ಅಂತ ವಿಚಾರ ಮಾಡಿದ್ರಿ. ನೀವು ನವಲಗುಂದದಿಂದ ಧಾರವಾಡಕ್ಕೆ ಬಂದದ್ದು ಯಾವಾಗ, ಮತ್ತು ಹೇಗೆ ನಿಮ್ಮ ಈ ಕೃಷಿ ಬದುಕನ್ನು ಶುರು ಮಾಡಿದ್ರಿ? ನಮ್ಮ ಅಪ್ಪಾರ ಊರು ಧಾರವಾಡ ತಾಲೂಕು ಚಿಕ್ಕಮಲ್ಲಿಗೋಡ, ನಮ್ಮ ಅಪ್ಪಾರ ಊರು. ಅವರು ಅಲ್ಲಿ ನೌಕರಿಗೆ ಹೋಗಿದ್ರು, ನಾವು ಅಲ್ಲೇ ಶಿಕ್ಷಣ ಕಲಿತು ನಾವು ಅಲ್ಲೇ ಇದನ್ನು ಮಾಡಿದ್ವಿ. ತದನಂತರ ಎಸ್ ಎಲ್ ಸಿ ಆದಮೇಲೆ ನಾವು ಧಾರವಾಡಕ್ಕೆ ಭಾಷಾ ಮಿಷನ್ ಕಾಲೇಜಿಗೆ ಬಂದಿಂದ ನಮ್ಮ ಚಿಕ್ಕಮಲ್ಲಿಗೋಡಕ್ಕೆ ನಾವು ಬಂದಿವಿ. ನಾನು ಬಂದೆ, ನಮ್ಮ ಅಪ್ಪಾರು ನಮ್ಮ ತಮ್ಮವರು ಅಲ್ಲೇ ಇದ್ರು. ಅವಾಗ ನಾನು ಏನು ಮಾಡಿದೆ, ಜಮೀನಿತ್ತು ಅಲ್ಲೊಂದು. ಏನಾಯ್ತು ಅಂತಂದ್ರೆ ನಾನು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ ಮುಗಿಸಿ ಅದ್ರೊಳಗೆ ನನಗೆ ಫ್ಯೂಚರ್ ಇಲ್ಲ, ಅದ್ರೊಳಗೆ ನನಗೆ ಲಾಭ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ ವಿದ್ಯಾರಣ್ಯ ಕಾಲೇಜಿನೊಳಗೆ ಡೈರಿ ಕೋರ್ಸ್ ಮಾಡಿದೆ. ಡೈರಿ ಕೋರ್ಸ್, ನಾ ಡೈರಿ ಕೋರ್ಸ್ ಮಾಡುವ ಉದ್ದೇಶ ಏನಂತಂತಂದ್ರೆ ನಾನು ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಹೋಗಬೇಕು, ಸ್ವ ಉದ್ಯೋಗ ಮಾಡ್ಕೋಬೇಕು. ಅದು ಎದ್ರೊಳಗೆ ಅಂದ್ರೆ ನಾನು ಡೈರಿ ಒಳಗೆ ಮಾಡ್ಕೋಬೇಕಂತೇಳಿ ವಿದ್ಯಾರಣ್ಯ ಕಾಲೇಜಿಗೆ ನಾನು 98-99 ಹೋದೆ. ಅಲ್ಲಿ ಹೋದ್ಮೇಲೆ ಅಲ್ಲಿ 2 ವರ್ಷ ಕೋರ್ಸ್ ಮುಗಿಸಿದೆ. ಕೋರ್ಸ್ ಮುಗಿಸಿ